ಕ್ಲಿಕ್ ಬಿದ್ರು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಗೆ ಭೇಟಿ ನೀಡಿ. ಜಲವಾಯು ಔರ್ ಸ್ವಾಸ್ಥ್ಯ, ಯಹ ಏಕ್ ಸಂದೇಶ ಹೈ ಯುನೆಸ್ಕೋ ಕಿ ತರಫ್ ಸೆ. ಜಲವಾಯು ಪರಿವರ್ತನ್ ಇನ್ಸಾನಿ ಸ್ವಾಸ್ಥ್ಯ ಕೆ ಲಿಯೆ ಖತರಾ ಹೈ. ಯಹ ಸಾಫ್ ಹವಾ, ಸುರಕ್ಷಿತ ಪಾನಿ, ಸ್ವಸ್ಥ ಭೋಜನ್ ಔರ್ ಸುರಕ್ಷಿತ ಘರ್ ಪಾನಾ ಮುಷ್ಕಿಲ್ ಬನಾ ದೇತಾ ಹೈ. ಜ್ಯಾದಾ ತಾಪಮಾನ್ ಕಿ ವಜಹ ಸೆ ಹೀಟ್ ಸ್ಟ್ರೋಕ್, ಹವಾ ಮೇ ಪ್ರದೂಷಣ ಔರ್ ಮಲೇರಿಯಾ ಡೆಂಗಿ ಜೈಸೆ ರೋಗ ಬಢ್ತೆ ಹೈ, ಕ್ಯೂಂಕಿ ಮಚ್ಛರ್ ನಯೆ ಇಲಾಕೋ ಮೇ ಫೈಲ್ ಜಾತೆ ಹೈ. ಜೈವ ವಿವಿಧತಾ ಕಾ ನುಕ್ಸಾನ್ ಔರ್ ಪ್ರಾಕೃತಿಕ ಆವಾಸ್ ಕಾ ವಿನಾಶ್ ನಯೆ ಮಹಾಮಾರಿಯೋ ಕೋ ಜನಮ್ ದೇ ಸಕ್ತಾ ಹೈ. ಇಸ್ಕಾ ಸಬ್ಸೆ ಬಡಾ ಪ್ರಭಾವ ಪಡ್ತಾ ಹೈ ಗರೀಬ್ ಲೋಗೋ ಔರ್ ಬಚ್ಚೋ ಪರ್, ಕ್ಯೂಂಕಿ ಉನ್ಕೆ ಪಾಸ್ ಇಲಾಜ್ ಕಿ ಸುವಿಧಾ ಕಮ್ ಹೋತಿ ಹೈ. ಕ್ಯಾ ಆಪ್ ಜಾನ್ತೆ ಹೈ 2019 ಮೇ ಮಲೇರಿಯಾ ನೇ ದುನಿಯಾ ಭರ್ ಮೇ 22.9 ಕರೋಡ್ ಲೋಗೋ ಕೋ ಪ್ರಭಾವಿತ ಕಿಯಾ ಔರ್ ಲಗ್ಭಗ 4,09,000 ಮೌತ್ ಹುಯಿ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ಎಲ್ಲ ಕೇಳುಗರಿಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ. ಇಂದಿನ ಆರೋಗ್ಯ ಸಂವಾದದಲ್ಲಿ ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ, ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ಅನಿಲ್ ಆರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ ಮಕ್ಕಳ ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಚರ್ಮ ರೋಗ ವಿಭಾಗ ಮನೋರೋಗ ವಿಭಾಗ ಕಿವಿ ಮೂಗು ಗಂಟಲು ರೋಗ ವಿಭಾಗ ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಅನಿಲ್ ಆರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಮಾತನಾಡುವ ವಿಷಯ ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ. ಇವತ್ತಿನ ವಿಷಯ ಬಹಳಷ್ಟು ವಿಶಿಷ್ಟವಾಗಿನೇ ಅದು. ಎಲೆಮರೆಯ ಕಾಯಿಯಂತೆ ಇರುವಂಥ ಎಸ್ಡಿಎಂ ಸಂಸ್ಥೆಗಳು ಸಮಾಜಮುಖಿಯಾಗಿ ಬೆಳೆದು ಸಮಾಜಕ್ಕಾಗಿ ನೀಡ್ತಾ ಇರುವಂಥ ಕೊಡುಗೆ, ಅದರ ವಿಶೇಷತೆ ಏನು ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ನಾವು ನಡೆಸಿಕೊಡ್ತಾ ಇದ್ದೀವಿ. ಕೇಳುಗರೆ, ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಆಗಬೇಕು ಅಂದ್ರೆ ಅಲ್ಲಿನ ಜನರಿಗೆ ಮೂಲಭೂತವಾಗಿ ಬೇಕಾದದ್ದು ಶಿಕ್ಷಣ ಮತ್ತು ಆರೋಗ್ಯ. ಒಬ್ಬ ವ್ಯಕ್ತಿ ಸುಶಿಕ್ಷಿತನಾಗಿದ್ದು ಉತ್ತಮ ಆರೋಗ್ಯ ಭಾಗ್ಯವನ್ನು ಹೊಂದಿದ್ರೆ ಆ ವ್ಯಕ್ತಿ ಸಮಾಜದ ಆಸ್ತಿ ಅಂತ ಅನಿಸ್ಕೊಳ್ತಾನೆ. ಇಂಥ ಎರಡೂ ಕಾರ್ಯಗಳನ್ನು ಜನರಿಗೆ ಕಾಲಕಾಲಕ್ಕೆ ನೀಡ್ತಾ ಬಂದಿರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶೈಕ್ಷಣಿಕ ಹಾಗೂ ಆರೋಗ್ಯ ಸಂಸ್ಥೆಗಳು. ಕೇಳುಗರೆ, ಉತ್ತರ ಕರ್ನಾಟಕದ ಜನರಾದ ನಾವೆಲ್ಲ ಬಹಳ ಅದೃಷ್ಟಶಾಲಿಗಳೇ ಅಂತ ಹೇಳಬೇಕು. ಯಾಕಂದ್ರೆ ಈ ಎರಡೂ ಸಂಸ್ಥೆಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಭದ್ರವಾಗಿ ನೆಲೆಯೂರಿವೆ. ಮೊದಲು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳು ನಮಗೆ ಕಂಡು ಬಂದ್ರೆ ನಾವು ದೂರದ ಬೆಂಗಳೂರಿಗೋ ಚೆನ್ನೈಗೋ ಓಡಿ ಹೋಗೋ ಕಾಲ ಒಂದಿತ್ತು. ಆದ್ರೆ ಇವತ್ತು ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ನಾವಿದ್ದೇವೆ, ಭಯ ಪಡಬೇಡಿ ಅನ್ನುವಂಥ ಅಭಯ ಹಸ್ತವನ್ನು ನೀಡ್ತಾ ಇವೆ ಎಸ್ಡಿಎಂ ಆರೋಗ್ಯ ಸಂಸ್ಥೆಗಳು. ಕೇಳುಗರೆ, ಇವತ್ತಿನ ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ನಮ್ಮ ಜೊತೆಗೆ ಸಂವಾದಕ್ಕಾಗಿ ಇದ್ದಾರೆ ಡಾಕ್ಟರ್ ಅನಿಲ್ ಆರ್. ಡಾಕ್ಟರ್ ಅನಿಲ್ ಆರ್ ಅವರ ಬಗ್ಗೆ ಸ್ವಲ್ಪದರಲ್ಲೇ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಡಾಕ್ಟರ್ ಅನಿಲ್ ಆರ್ ಅವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಇಲ್ಲಿ ಸ್ವರೂಪ ಶಸ್ತ್ರಚಿಕಿತ್ಸಾ ವಿಭಾಗ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ ಅನ್ನೋ ವಿಷಯವನ್ನು ಅವರು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಡಾಕ್ಟರ್ ಆರ್ ಅನಿಲ್ ಅವರು ಮೂಲತಃ ಮೈಸೂರಿನವರು. ಇವರು ತಮ್ಮ MBBS ಪದವಿಯನ್ನು 2009 ಹಾಗೂ MS ಸ್ನಾತಕೋತ್ತರ ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ KVG ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಇಲ್ಲಿ ಪಡೆದರು. ನಂತರ ತಮ್ಮ MCH ಪದವಿಯನ್ನು ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರು ಇಲ್ಲಿ 2015 ಪಡೆದರು. 2015 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸ್ವರೂಪ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಡಾಕ್ಟರ್ ಅನಿಲ್ ಅವರು ಕಳೆದ 10 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಅನಿಲ್ ಆರ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಅನಿಲ್ ಆರ್ ಅವರೇ. ನಮಸ್ಕಾರ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಣ ನಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ. ನಾನು ಈಗಷ್ಟೇ ಹೇಳಿದ ಅಲ್ಲಮ್ಮ ಪ್ರಭುಗಳ ಈ ವಚನಕ್ಕೂ ನಮ್ಮ ಇಂದಿನ ಮಾತುಕತೆಯ ವಿಷಯಕ್ಕೂ ಬಹಳ ಸಾಮ್ಯತೆ ಇದೆ. ಎಲ್ಲಿಯ ಉತ್ತರ ಭಾಗದ ಕರ್ನಾಟಕ, ಎಲ್ಲಿಯ ಧರ್ಮಸ್ಥಳ? ಈ ಭಾಗದಿಂದ ಸರಿಸುಮಾರು 400 ದೂರವಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳವೆಂಬ ಪುಟ್ಟ ಗ್ರಾಮ ನಮ್ಮ ಜನರ ಏಳ್ಗೆಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಾಗೂ ಇಲ್ಲಿಯ ಸಮಾಜದ ಉತ್ತಮ ಸ್ವಾಸ್ಥ್ಯಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಸಂಖ್ಯಾತ ಹಾಗೂ ಅಪರಿಮಿತ. ಈ ಎರಡೂ ಕ್ಷೇತ್ರಗಳ ಅವಿನಾಭಾವ ಸಂಬಂಧದ ವಿವರಣೆಯೇ ಇಂದಿನ ವಿಶೇಷ. ಪ್ರತಿ ಮಂಗಳವಾರ ಆರೋಗ್ಯ ಸಂವಾದ ನಡೀತಿದ್ದ ಈ ಹೊತ್ತಿನಲ್ಲಿ ಇವತ್ತು ಬೇರೆ ವಿಷಯ ಬರ್ತಾ ಇದೆಯಲ್ಲ ಅನ್ನುವ ಸಂಶಯ ಈಗಾಗಲೇ ನಮ್ಮ ಕೆಲವು ಕೇಳುಗರಲ್ಲಿ ಬಂದಿರಬಹುದು. ಆದರೆ ಪ್ರತಿ ವಾರಕ್ಕಿಂತ ಈ ದಿನ ವಿಶೇಷ. ಪ್ರತಿ ಕಾರ್ಯಕ್ರಮದಲ್ಲೂ ಒಬ್ಬ ವ್ಯಕ್ತಿಯ ಉತ್ತಮ ಆರೋಗ್ಯ ನಿರ್ವಹಣೆ ಬಗ್ಗೆ ಸಂವಾದ ನಡೆಸ್ತಾ ಇದ್ವಿ ಅಲ್ವೇ? ಈ ದಿನ ನಮ್ಮ ಇಡೀ ಉತ್ತರ ಕರ್ನಾಟಕದ ಜನರ ಉತ್ತಮ ಸ್ವಾಸ್ಥ್ಯಕ್ಕೆ ಕಾರಣವಾದವರ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದು ಆರೋಗ್ಯ ಕ್ಷೇತ್ರದಲ್ಲಿರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿರಬಹುದು, ಸಮಾಜದ ಸುಧಾರಣೆಯಲ್ಲೇ ಇರಲಿ ಅಥವಾ ವ್ಯಾವಹಾರಿಕ ಕ್ಷೇತ್ರದಲ್ಲೇ ಇರಲಿ, ಇವೆಲ್ಲ ವಿಭಾಗಗಳಲ್ಲೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಕೊಡುಗೆ, ಜೊತೆಗೆ ನಮ್ಮೆಲ್ಲರ ಪ್ರಾತಸ್ಮರಣೀಯರಾದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಅಂಶದಾನ ಅಪಾರ. ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು ಎಂಬ ಡಿವಿ ಗುಂಡಪ್ಪನವರ ವಾಕ್ಯದಂತೆ ಹಗಲಿರುಳೆನ್ನದೆ ಉತ್ತರ ಕರ್ನಾಟಕದ ಜನತೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಸಂದಿರುವ ಸೇವೆಯ ಸಾಲುಗಳನ್ನು ವಿವರಿಸುತ್ತಾ ಹೋದರೆ ಸಮಯ ಸಾಕಾಗುವುದಿಲ್ಲ. ಇರುವ ಸಮಯದ ಕೆಲವು ಕೊಡುಗೆಗಳನ್ನು ಮಾತ್ರ ವಿವರಿಸುವ ಪ್ರಾಮಾಣಿಕ ಪ್ರಯತ್ನ ನನ್ನದು ಹಾಗೂ ಈ ಕಾರ್ಯಗಳಿಗೆ ಸದಾಕಾಲ ಕೃತಜ್ಞರಾಗಿರುವ ಕರ್ತವ್ಯ ನಮ್ಮೆಲ್ಲರದು. ಮತ್ತೆ ಹೇಳ್ತೀನಿ, ಈ ಕಾರ್ಯಗಳಿಗೆ ಸದಾಕಾಲ ಕೃತಜ್ಞರಾಗಿರುವ ಕರ್ತವ್ಯ ನಮ್ಮೆಲ್ಲರದ್ದು. ಬಹಳ ಸುಂದರವಾಗಿ ಪರಿಚಯವನ್ನು ಮಾಡಿಕೊಟ್ರಿ ಡಾಕ್ಟರ್ ಅನಿಲ್ ಅವರೇ. ನಮ್ಮ ಧರ್ಮಸ್ಥಳ ಅಂದರೆ ದಾನ ಪರಂಪರೆಗೆ ಹೆಸರುವಾಸಿಯಾದದ್ದು. ಎಂದಿನಿಂದ ಶ್ರೀಕ್ಷೇತ್ರಕ್ಕೂ ನಮ್ಮ ಉತ್ತರ ಕರ್ನಾಟಕಕ್ಕೂ ಈ ಅವಿನಾಭಾವದ ಸರಪಳಿ ಬೆಸ್ಕೊಂಡು ಬಂತು ಅಂತ ಹೇಳ್ತೀರಿ? ಬಹಳ ಒಳ್ಳೆಯ ಪ್ರಶ್ನೆ ಇದು. ಶ್ರೀಕ್ಷೇತ್ರದ ಚತುರ್ನಾದ ದಾನದ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿದೆ. ಅದು ಅನ್ನದಾನ, ಅಕ್ಷರದಾನ, ಆರೋಗ್ಯದಾನ ಹಾಗೂ ಅಭಯದಾನ. ಈ ಎಲ್ಲ ಅಂಶಗಳನ್ನು ಕೇವಲ ಒಂದು ಭೂಪ್ರದೇಶಕ್ಕೆ ಸೀಮಿತಗೊಳಿಸದೆ ರಾಜ್ಯದ ಎಲ್ಲ ಭಾಗಗಳಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಸೀಮೆಗೂ ವಿಸ್ತರಿಸಿರುವುದು ಪ್ರಶಂಸನೀಯ. ನಾವೆಲ್ಲ ಸ್ವಲ್ಪ ಹಿಂದೆ, ಅಂದರೆ ಸುಮಾರು 50-52 ವರ್ಷಗಳ ಹಿಂದೆ, ಸ್ವಲ್ಪ ಜಾಸ್ತಿನೇ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆ, ಅಂದರೆ ಈಗ ಜನಪ್ರಿಯವಾಗಿ ನಾವು JSS ಸಂಸ್ಥೆ ಅಂತ ಏನು ಹೇಳ್ತೀವಿ, ಆ ವಿದ್ಯಾಸಂಸ್ಥೆ ನೆನಪಾಗುತ್ತೆ. ಗಾಂಧಿವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ದ ದಿವಂಗತ ಶ್ರೀ ಹುಕ್ಕೇರಿಕರ ರಾಮರಾಯರು 1944 ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಇದು. 1973 ಈ ಶಿಕ್ಷಣ ಸಂಸ್ಥೆಯ ಪುನಶ್ಚೇತನದ ಜವಾಬ್ದಾರಿ ಪೂಜ್ಯ ಖಾವಂದರ ಹೆಗಲೇರುತ್ತೆ. ಅಂದಿನಿಂದ ಈ ಶ್ರೇಷ್ಠ ಸಂಸ್ಥೆಯ ಚರಿತ್ರೆಯಲ್ಲಿ ನವ ಅಧ್ಯಾಯವೊಂದು ಪ್ರಾರಂಭವಾಯಿತು ಎಂದು ಇಂದಿಗೂ ಇಲ್ಲಿನ ಅನೇಕ ಹಿರಿಯ ಜೀವಿಗಳು ನೆನೆಯುವುದುಂಟು. ಅಂದು 280 ವಿದ್ಯಾರ್ಥಿಗಳ ಸಂಖ್ಯೆ, ಇಂದು ನೀವು ನಂಬ್ತೀರಾ, ಹುಬ್ಬಳ್ಳಿ ಧಾರವಾಡದ ಅವಳಿ ನಗರಗಳ 4 ಕ್ಯಾಂಪಸ್ಗಳ 25 ಅಂಗಸಂಸ್ಥೆಗಳಲ್ಲಿ 22,000 ವಿದ್ಯಾರ್ಥಿನಿಯರು ಜ್ಞಾನಾರ್ಜನೆ ನಡೆಸುತ್ತಿದ್ದವರದು ಇಡೀ ಉತ್ತರ ಕರ್ನಾಟಕದ ಹೆಮ್ಮೆ ಪಡುವಂಥ ವಿಷಯ ಅಲ್ಲವೇ? ಖಂಡಿತವಾಗಿಯೂ. ನಿಮ್ಮ ಈ ವಿವರಣೆಯನ್ನು ಕೇಳ್ತಾ ಇದ್ರ ನಮ್ಮ ಧಾರವಾಡವನ್ನು ವಿದ್ಯಾಕಾಶಿ ಅಂತ ಹೇಳೋದಕ್ಕೆ ಶ್ರೀ ಕ್ಷೇತ್ರದ ಕೊಡುಗೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಖಂಡಿತ, ಖಂಡಿತವಾಗ್ಲೂ ನಿಜ. ನೀವು ಹೇಳಿದ ಹಾಗೆ ವಿದ್ಯಾಕಾಶಿ ಎಂಬ ಧಾರವಾಡದ ಅನ್ವರ್ಥ ನಾಮಕ್ಕೆ ಶ್ರೀ ಕ್ಷೇತ್ರದ ಕೊಡುಗೆ ಅಪಾರ. ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆ ಪಾಲಕರ ಆಶಾದೀಪವಾಗಿರಬೇಕು ಹಾಗೂ ವಿದ್ಯಾರ್ಥಿಗಳ ದಾರಿದೀಪವಾಗಿರಬೇಕು. ಇದನ್ನು ಮನಗಂಡ ಖಾವಂದರು KGಯಿಂದ PGವರೆಗೂ, ಅಂದರೆ ಪೂರ್ವ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಹಿಡಿದು ಸ್ನಾತಕೋತ್ತರ, ಇನ್ನೂ ಮುಂದುವರೆದು PhDವರೆಗೂ ವಿದ್ಯಾಸಂಸ್ಥೆಗಳು ಇರಬೇಕು ಎಂಬ ದೂರದರ್ಶಿತ್ವ ಹೊಂದಿದ್ದವರು. 1979 ತಾಂತ್ರಿಕ ಮತ್ತು ಅಭಿಯಾಂತ್ರಿಕ, ಅಂದರೆ ನಮ್ಮ SDM ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ಕಳೆದ 46 ವರ್ಷಗಳಿಂದ ನೀಡುತ್ತಾ ಬಂದಿದೆ. ಇನ್ನೇನು ಚಿನ್ನದ ಹಬ್ಬ ಬರ್ತಾ ಇದೆ. ಶುರುವಿನಲ್ಲಿ 90 ವಿದ್ಯಾರ್ಥಿಗಳು ತಾಂತ್ರಿಕ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದರೆ ಇವತ್ತಿನ ದಿನ ಸರಿಸುಮಾರು 2,800 ಜ್ಞಾನಾಸಕ್ತರು ಅಭಿಯಂತರರಾಗ್ತಾ ಇರೋದು ನಾವೆಲ್ಲ ಗರ್ವಪಡುವ ವಿಷಯ ಅಲ್ವೇ? ಈಗ JSS ಹಾಗೂ ಎಂಜಿನಿಯರಿಂಗ್ ಕಾಲೇಜುಗಳ ನಂತರ ಸೌತ್ ಏಷ್ಯಾ ಖಂಡದ ಭಾಗದಲ್ಲೇ ಉತ್ತಮ ಡೆಂಟಲ್ ಕಾಲೇಜ್ ಅನ್ನುವಂಥ ಹೆಗ್ಗಳಿಕೆ ಪಡೆದಂಥ SDM ಡೆಂಟಲ್ ಕಾಲೇಜ್ ಆರಂಭ ಆದದ್ದು 1986 ಅಲ್ವಾ ಡಾಕ್ಟರ್ ಅನಿಲ್ ಅವರ? ಹೌದು. ಈ ವಿಷಯದ ಮೊದಲು SDM ದಂತ ಮಹಾವಿದ್ಯಾಲಯ ಹಾಗೂ ಸೀಳುತುಟಿ ಮತ್ತು ಅಂಗಳದ ಜೊತೆ ಮುಖದ ಎಲುಬು ಮತ್ತು ಸ್ನಾಯುಗಳನ್ನು ಸರಿಪಡಿಸುವ ಕ್ರೇನಿಯೋಫೇಷಿಯಲ್ ಸೆಂಟರ್ನ ಪ್ರಾರಂಭ ಹೇಗಾಯಿತು ಎಂದು ನಡೆದ ಒಂದು ಘಟನೆ ಹೇಳ್ತಾ ಇದ್ದೀನಿ. ಇದು ನಡೆದ ಒಂದು ಘಟನೆ. ಶ್ರೀಕ್ಷೇತ್ರಕ್ಕೆ ಅಂದಿನಿಂದ ಇಂದಿನವರೆಗೂ ಕಾಯ ವಾಚ ಮನಸ ಅರ್ಪಿಸಿಕೊಳ್ಳುವ ಭಕ್ತರು ಅಸಂಖ್ಯಾತ. ಈ ಅಸಂಖ್ಯಾತ ಭಕ್ತರ ಸಾಲಿಗೆ ನಮ್ಮ ಭಾಗದ ಜನ ಅಗ್ರ ಪಂಕ್ತಿಯಲ್ಲಿರೋದು ಗೊತ್ತಿರೋ ವಿಚಾರ. ಈಗ ನಾನು ನಡೆದ ಒಂದು ಸಂಗತಿ ಹೇಳ್ತೀನಿ ಅನ್ನಲ್ಲ, ಇದು ನಿಮ್ಮ ಕಣ್ಣು ಮುಂದೆ ಬರಲಿ. ಉತ್ತರ ಕರ್ನಾಟಕದ ಭಕ್ತರ ತಂಡವೊಂದು ಶ್ರೀಕ್ಷೇತ್ರಕ್ಕೆ ತೆರಳಿದಾಗ ಹೆಗ್ಗಡೆಯವರ ಭೇಟಿಯಾಗತ್ತೆ. ಆ ಸಂದರ್ಭದಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳ ಯೋಗಕ್ಷೇಮ ವಿಚಾರಿಸುವ ಹಾಗೆ ಹೆಗ್ಗಡೆಯವರು, ಹೇಗಿದ್ದೀರಿ, ನಿಮ್ಮ ಊರಿನಲ್ಲಿ ಎಲ್ಲವೂ ಸೌಖ್ಯವೇ ಎಂದು ಪ್ರಶ್ನಿಸಿದಾಗ ಭಕ್ತರ ತಂಡದಲ್ಲಿದ್ದ ಹಿರಿಯರೊಬ್ಬರು, ಎಲ್ಲ ಚಲೋ ಆಯ್ತ್ರಿ ಅಜ್ಜರ, ಆದರೆ ನಮ್ಮ ಮಂದಿಗೆ ಹಲ್ಲಿಂದೊಂದು ದವಾಖಾನೆ ಬೇಕಾಯ್ತ್ರಿ ಅಂತ ಅವರ ಭಿನ್ನಹ ಹೇಳ್ಕೊಳ್ತಾರೆ. ಇದರ ಪರಿಣಾಮವಾಗಿಯೇ 1986 SDM ದಂತ ಮಹಾವಿದ್ಯಾಲಯ ಧಾರವಾಡದಲ್ಲಿ ನೆಲೆಯಿರುತ್ತೆ. ಅಂದಿನಿಂದ ಇವತ್ತಿನವರೆಗೂ ಸರಿಸುಮಾರು 25 ಲಕ್ಷ ಜನಗಳಿಗೆ ಬಾಯಿಯ ಹಾಗೂ ದಂತಗಳ ಅನಾರೋಗ್ಯ ನಿವಾರಣೆ ಮಾಡುತ್ತಾ ಬಂದಿರುವ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿ, ನಂಬ್ತೀರಾ ನೀವು, ಸುಮಾರು 1,33,00,000 ರೂಪಾಯಿಗಳನ್ನು ದಾನ ರೂಪವಾಗಿ ನೀಡಿರುವ ಸಂಸ್ಥೆ. ಅಷ್ಟೇ ಅಲ್ಲದೆ ವ್ಯಾಸಂಗ ಮಾಡಲು ಅರ್ಹತೆ ಇದ್ದರೂ ಆರ್ಥಿಕ ಸಂಕಟದಲ್ಲಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಮಾರು 1,03,00,000 ರೂಪಾಯಿಗಳನ್ನು ವಿದ್ಯಾರ್ಥಿ ನಿಧಿಯ ರೂಪದಲ್ಲಿ ನೀಡಿರುವ ನಮ್ಮೆಲ್ಲರ ಈ ಸಂಸ್ಥೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಕೊಡುಗೆಯಲ್ಲದೆ ಮತ್ತೇನು? ಡಾಕ್ಟರ್ ಅನಿಲ್ ಅವರ, ನೀವು ಹೇಳೋದನ್ನು ಕೇಳ್ತಾ ಇದ್ರ ಆ ಎಲ್ಲ ಸನ್ನಿವೇಶಗಳು ನಮ್ಮ ಕಣ್ಣೆದುರಿಗೆ ಬಂದಂಗಾಯಿತು. ಈ SDM ಕ್ರೇನೋಫೇಷಿಯಲ್ ಯೂನಿಟ್ನ ಉಗಮಕ್ಕೂ ಕೂಡ ಒಂದು ಕಾರಣ ಅದ ಅಂತ ನಾನು ಕೇಳಲ್ಪಟ್ಟೆ. ಅದು ಯಾವ ಕಾರಣ? ಹಾಂ, ಈಗ ಮುಂದುವರಿತಾ ಅದನ್ನು ಹೇಳ್ತೇನೆ. ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಮತ್ತು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದಗಳಿಂದ ನಿರ್ಮಿತವಾದ ಸಂಸ್ಥೆಗಳು ಉತ್ತಮ ರೀತಿಯಿಂದ ಕೆಲಸ ನಿರ್ವಹಿಸುತ್ತಾ ಇದೆಯೋ ಇಲ್ಲವೋ, ಜನಾನುರಾಗಿ ಹಾಗೂ ಜನಪರ ಯೋಜನೆಗಳನ್ನು ತೆಗೆದುಕೊಂಡು ಅದನ್ನು ನೆರವೇರಿಸುತ್ತಾ ಇದೆಯೋ ಇಲ್ಲವೋ ಎಂದು ಮೇಲ್ವಿಚಾರಿಸಲು ಒಬ್ಬ ಹಿರಿಯ ಅಣ್ಣನ ಹಾಗೆ ಸ್ವತಃ ಖಾವಂದರೆ ನಮ್ಮ ಸೀಮೆಗೆ ಭೇಟಿ ನೀಡೋದುಂಟು. ಹೀಗೆ ಒಮ್ಮೆ ಭೇಟಿ ನೀಡಿದ ಘಳಿಗೆಯಲ್ಲಿ ಒಂದು ಕುಟುಂಬ ಹೇಳುವ ದುಃಖದ ಸನ್ನಿವೇಶ ಕ್ರೀನಿಯೋಫೇಷಿಯಲ್ ಯೂನಿಟ್ನ ಉಗಮಕ್ಕೆ ಕಾರಣ. ಇದೂ ಕೂಡ ನಡೆದ ಘಟನೆಯೇ. ಮತ್ತೆ ನಿಮ್ಮ ಕಣ್ಮುಂದೆ ಈ ಪ್ರಸಂಗ ಬರಲಿ. ಸೀಳು ತುಟಿ ಹಾಗೂ ಸೀಳು ಅಂಗಳವಿರುವ ಮಗುವೊಂದಕ್ಕೆ ಜನ್ಮ ನೀಡಿದೆ ಎಂಬ ದುಃಖಕ್ಕೆ ದುರದೃಷ್ಟವಶಾತ್ ಆ ತಾಯಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಈ ಹೃದಯ ವಿದ್ರಾವಕ ಕತೆ ಕೇಳಿದ ಖಾವಂದ್ರು ತತ್ಕ್ಷಣವೇ ದಂತ ಮಹಾವಿದ್ಯಾಲಯದ ಭಾಗವಾಗಿ ಕ್ರೇನಿಯೋಫೇಷಿಯಲ್ ಸೆಂಟರ್ ಪ್ರಾರಂಭ ಆಗಬೇಕು ಹಾಗೂ ಎಲ್ಲ ಸೀಳು ತುಟಿ ಹಾಗೂ ಸೀಳು ಅಂಗುಳ ಇದ್ದು ಜನಿಸುವ ಆ ಪುಟ್ಟ ಕಂದಮ್ಮಗಳ ಶಸ್ತ್ರಚಿಕಿತ್ಸೆ ಸಂಪೂರ್ಣವಾಗಿ ಉಚಿತವಾಗಿ ನಡೆಯಬೇಕು ಎಂದು ಇಚ್ಛಿಸುತ್ತಾರೆ. ಶ್ರೀಯುತರ ಈ ಸಂಕಲ್ಪದ ಪರಿಣಾಮದಿಂದಲೇ ದೇಶವೇ ಮೆಚ್ಚುವಂಥ ಕ್ರೇನಿಯೋಫೇಷಿಯಲ್ ಸೆಂಟರ್ ನಮ್ಮ ಧಾರವಾಡದಲ್ಲಿ ಬೇರೂರಿದೆ. ಅಷ್ಟೇ ಅಲ್ಲದೆ ಸ್ಮೈಲ್ ಟ್ರೈನ್ ಸಹಭಾಗಿತ್ವದೊಂದಿಗೆ ಇಂದಿನವರೆಗೂ 10,800 ಪುಟ್ಟ ಕಂದಮ್ಮಗಳ ಸೀಳು ತುಟಿ ಹಾಗೂ ಸೀಳು ಅಂಗಳ ಶಸ್ತ್ರಚಿಕಿತ್ಸೆ ಸಂಪೂರ್ಣ ಉಚಿತವಾಗಿ ನಡೆದುಕೊಂಡು ಬಂದಿದೆ. ಇದರ ನಿರ್ದೇಶಕರು ಕೂಡ ಡಾಕ್ಟರ್ ನಿರಂಜನ್ ಕುಮಾರ್ ಅವರು. ಅವರು ಕೂಡ ಈ ಎಲ್ಲ ಸೀಳು ತುಟಿ ಮತ್ತು ಸೀಳು ಅಂಗಳದ ಶಸ್ತ್ರಚಿಕಿತ್ಸೆಯ ಮೇಲ್ವಿಚಾರಣೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಮಗುವಿನ ನಗು ಸೀಳು ತುಟಿಯ ತೊಂದರೆಯಿಂದ ಅರ್ಧಕ್ಕೆ ನಿಂತಾಗ ಮಗುವಿನ ಮುಖವನ್ನು ನೋಡಿ ಏನಿದು ವಿಚಿತ್ರ, ಏನಿದು ವಿಕಾರ ಎಂದು ಹೊರೆಯವರು ಕೊಂಕು ನುಡಿದಾಗ, ಸೀಳು ಅಂಗಳದ ಪರಿಣಾಮವಾಗಿ ಆ ಪುಟ್ಟ ಕಂದ ಹಾಲುಣದಿದ್ದಾಗ ಮಗುವಿನ ತಂದೆ ತಾಯಿ ಅದೆಷ್ಟು ನೋವಿನ ನಿಟ್ಟಿಸಿರು ಬಿಟ್ಟಿರಬಹುದು ಒಮ್ಮೆ ಊಹೆ ಮಾಡಿ ನೋಡಿ. ಆ ಪುಟ್ಟ ಮಗುವಿನ ಶಸ್ತ್ರಚಿಕಿತ್ಸೆ ನಮ್ಮೂರಿನಲ್ಲೇ ಅದು ಉಚಿತವಾಗಿಯೇ ನಡೆದು ಎಲ್ಲ ಮಕ್ಕಳಂತೆ ಆ ಮಗುವೂ ಆದಾಗ ತಂದೆ ತಾಯಿಗಳ ಆ ಸಂತೋಷಕ್ಕೆ ಎಲ್ಲೇ ಇರುತ್ತದೆಯೇ? ಬಂಧುಗಳೇ, ಇದೊಂದು ಕಾರಣ ಸಾಕಲ್ವೇ ದಿನ ಬೆಳಿಗ್ಗೆ ಎದ್ದು ನಾವು ಶ್ರೀಕ್ಷೇತ್ರ ಧರ್ಮಸ್ಥಳವನ್ನು ನೆನೆಸಿಕೊಳ್ಳಲು? ಇದೊಂದು ಕಾರಣ ಸಾಕಲ್ವೇ ಭಗವಂತನಾದ ಶ್ರೀ ಮಂಜುನಾಥ ಸ್ವಾಮಿಗೆ ಕೈಮುಗಿಯಲು? ಇದೊಂದು ಕಾರಣ ಸಾಕಲ್ವೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಧನ್ಯವಾದ ಹೇಳಲು? ಖಂಡಿತವಾಗಿಯೂ, ನಿಮ್ಮ ಮಾತುಗಳನ್ನು ಕೇಳಿ ನಾವು ಬಹಳಷ್ಟು ಮಂತ್ರಮುಗ್ಧರಾಗಿಬಿಟ್ವಿ. ಮುಂದೆ ಡಾಕ್ಟರ್ ಅನಿಲ್ ಅವರ 2003 SDM ಆಸ್ಪತ್ರೆ ಲೋಕಾರ್ಪಣೆ ಆಯಿತು. ಅಂದರೆ ಅಲ್ಲಿವರೆಗೂ ಜನ ದೂರದ ಊರಿಗಾಗಿ ತಮ್ಮ ಸಮಸ್ಯೆಗಳನ್ನು ಹೊತ್ಕೊಂಡು ಪರಿಹಾರಕ್ಕಾಗಿ ಹೋಗ್ತಾ ಇದ್ರು. 2003 ನಮ್ಮ ಧಾರವಾಡದಲ್ಲಿನೇ ಈ ಆಸ್ಪತ್ರೆ ಲೋಕಾರ್ಪಣೆ ಆದಾಗ ಧರ್ಮಸ್ಥಳದ ಆರೋಗ್ಯ ದಾನದ ಬಗ್ಗೆ ಪ್ರಮುಖ ಭಾಗ ಅಂತ ನನಗನ್ನಿಸ್ತದೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಳಿ ನಗರಗಳಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ಕ್ಷೇತ್ರಗಳಲ್ಲಿ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಕ್ರಾಂತಿಯಾಗಿದ್ದು 2003. ಈ ಕ್ರಾಂತಿಗೂ ಕೂಡ ನಮ್ಮ ಭಾಗದ ಜನರ ಅಹವಾಲೇ ಕಾರಣ. ನಮ್ಮಲ್ಲಿ ಸುಸಜ್ಜಿತ ಹಾಗೂ ಸರ್ವಾನುಕೂಲಗಳೂ ಇರುವ ದವಾಖಾನೆ ಒಂದಿರಬೇಕು ಎಂದು ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ನಮ್ಮವರೊಬ್ಬರ ತಂಡ ಕೋರುತ್ತದೆ. ಅಂದಿನ ಕಾಲಕ್ಕೆ ಅಂದರೆ ಸುಮಾರು 25 ಹಿಂದೆ ನಮ್ಮ ಭಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆಗಳ ಸಂಖ್ಯೆ ಬೆರಳೆಣಿಕೆಯಷ್ಟೂ ಇರಲಿಲ್ಲ. ಇದನ್ನು ಮನೆಗಂಡ ಹೆಗ್ಗಡೆಯವರು ಧಾರವಾಡದಲ್ಲಿ ಕೇವಲ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಒಳ್ಳೆಯ ಆಸ್ಪತ್ರೆಯಷ್ಟೇ ಅಲ್ಲ, ದೇಶವೇ ಹೊಗಳುವ ವೈದ್ಯಕೀಯ ವಿದ್ಯಾಲಯ ಹಾಗೂ ಆಸ್ಪತ್ರೆ ನಿರ್ಮಿಸಲು ನಿಶ್ಚಯಿಸುತ್ತಾರೆ. ಇದರಿಂದ ಪ್ರತಿ ವರ್ಷ 100 ತಜ್ಞ ವೈದ್ಯರು ಕಾಲೇಜಿನಿಂದ ಉತ್ತೀರ್ಣರಾಗಿ ಮತ್ತು ಅವರು 1,000 ರೋಗಿಗಳಿಗೆ ಕಷ್ಟ ನಷ್ಟಗಳಿಗೆ ಸ್ಪಂದಿಸುತ್ತಾರೆ ಎಂಬ ಶ್ರೇಷ್ಠ ದೂರದರ್ಶಿತ್ವ ಹೆಗ್ಗಡೆಯವರದು. ಆಗ ಅಷ್ಟು ದೂರದ ಉತ್ತರ ಕರ್ನಾಟಕದಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟುವ ಹರಸಾಹಸ ಏಕೆ? ಇಲ್ಲೇ ಕರಾವಳಿ ನಗರದ ಮಂಗಳೂರಿನಲ್ಲಿಯೋ ಅಥವಾ ರಾಜಧಾನಿ ಬೆಂಗಳೂರಿನಲ್ಲಿಯೋ ವೈದ್ಯಕೀಯ ಕಾಲೇಜು ನಿರ್ಮಿಸಿ, ಇದು ಬಹಳ ಸುಲಭ, ನಿಮಗೂ ಅನುಕೂಲ ಆಗುತ್ತೆ ಎಂದು ಹಲವು ರಾಜಕೀಯ ನಾಯಕರು ಕೂಡ ಹೆಗ್ಗಡೆಯವರಿಗೆ ಸಲಹೆ ಕೊಟ್ಟಿದ್ದರಂತೆ. ಕೇವಲ ವ್ಯಾಪಾರದ ದೃಷ್ಟಿ ಹೊಂದಿದ್ದವರಾಗಿದ್ದರೆ ಅಥವಾ ಸುಲಭದ ದಾರಿ ಆಯ್ದುಕೊಂಡವರಾಗಿದ್ದರೆ ಪರಿಣಾಮ ಬೇರೆ ಆಗ್ತಿತ್ತೋ ಏನೋ. ಆದರೆ ಉತ್ತರ ಭಾಗದ ಕರ್ನಾಟಕದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಿಸಬೇಕು, ಒಂದು ಒಳ್ಳೆಯ ಆಸ್ಪತ್ರೆ ಕಟ್ಟಬೇಕು ಎಂದು ಸಂಕಲ್ಪ ಮಾಡಿದ್ದವರು ದೈವಾಂಶ ಸಂಭೂತರಾದ ನಮ್ಮ ಖಾವಂದರು. ಅವರ ನಿರ್ಧಾರ ಅಚಲವಾಗಿತ್ತು. ಎಲ್ಲ ಸೌಲಭ್ಯಗಳೂ ಇರುವಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೇನು ಬೆಲೆ? ಎಲ್ಲಿ ಜನರು ಆಸ್ಪತ್ರೆಯ ನಿರೀಕ್ಷೆಯಲ್ಲಿದ್ದಾರೋ ಅಲ್ಲಿ ನಿರ್ಮಿಸಿದರೆ ಭಗವಂತ ಒಪ್ಪುತ್ತಾನೆ. ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದ ಹೆಗ್ಗಡೆಯವರು ಇದೇ ನನ್ನ ಧ್ಯೇಯ ಎಂದು ಗಟ್ಟಿಯಾಗಿ ನಿಂತರು. ನೆನಪಿರಲಿ ಸ್ನೇಹಿತರೆ, 25 ವರ್ಷಗಳ ಹಿಂದಿನ ಅವಳಿ ನಗರಕ್ಕೂ ಇಂದಿನ ಅವಳಿ ನಗರಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ. ಅಂದು ಇಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನಿರ್ಮಾಣ ಕಬ್ಬಿಣದ ಕಡಲೆಯಷ್ಟೇ ಕಠಿಣವಾಗಿತ್ತು. ಬಂದದ್ದೆಲ್ಲ ಬರಲಿ, ಪರಮಾತ್ಮನಾದ ಮಂಜುನಾಥ ಸ್ವಾಮಿಯ ದಯೆ ಒಂದಿರಲಿ ಎಂಬ ಆತ್ಮವಿಶ್ವಾಸದೊಂದಿಗೆ ಹೆಗ್ಗಡೆಯವರು ಮುನ್ನುಗ್ಗಿದರು. ಒಳ್ಳೆಯ ಉದ್ದೇಶವಿದ್ದರೆ ಪರಮಾತ್ಮ ಎಂದೆಂದಿಗೂ ಜೊತೆಗಿರುತ್ತಾನೆ ಎಂಬ ಮಾತಿನಂತೆ ಹೆಗ್ಗಡೆಯವರ ಹಿಂದೆ ನಮ್ಮ ಇಡೀ ಉತ್ತರ ಕರ್ನಾಟಕದ ಸ್ನೇಹಮಯಿ ಜೀವಿಗಳು ಒಂದಾದರು. ಇದರೆಲ್ಲವುಗಳ ಪರಿಣಾಮವೇ ಇಂದಿನ ನಮ್ಮೆಲ್ಲರ ಪ್ರೀತಿಯ ಆಸ್ಪತ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ. ಬಹಳ ಸುದೀರ್ಘವಾದ ಆಸ್ಪತ್ರೆಯ ಒಂದು ವಿವರಣೆಯನ್ನು ನೀವು ನಮ್ಮ ಕೇಳುಗರಿಗೆ ನೀಡಿದಿರಿ ಡಾಕ್ಟರ್ ಅನಿಲ್ ಅವರೇ. ಕಳೆದ 20 ವರ್ಷಗಳಿಂದ ಧಾರವಾಡ ಆಕಾಶವಾಣಿ SDM ಸಂಸ್ಥೆಯೊಂದಿಗೆ ಸೇರಿಕೊಂಡು SDM ಆರೋಗ್ಯ ಸಂವಾದ ಅನ್ನೋ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಬಂದಿದೆ. ಇದು ಕೂಡ ಒಂದು ದಾಖಲೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಕೇಳುಗ ಬಾಂಧವರು ಧಾರವಾಡದ SDM ವೈದ್ಯಕೀಯ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಲಭ್ಯವಿರುವ ಸಾಕಷ್ಟು ಅನುಕೂಲಗಳ ಬಗ್ಗೆ ತಿಳ್ಕೊಂಡಾರ, ಅದರ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಆದರೆ ಡಾಕ್ಟರ್ ಅನಿಲ್ ಅವರ, ನಮ್ಮೆಲ್ಲರ ಕೇಳುಗರ ಅನುಕೂಲಕ್ಕಾಗಿ ತಾವು ಇನ್ನೊಂದು ಸಲ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ಇರುವಂಥ ವಿವಿಧ ಅನುಕೂಲಗಳು ಮತ್ತು ಇತ್ತೀಚೆಗೆ ಸೇರ್ಪಡೆ ಆದಂಥ ಬೆಳವಣಿಗೆಗಳು, ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಖಂಡಿತ. ಪ್ರಾರಂಭದಲ್ಲಿ 10 ಮೂಲಭೂತ ವಿಭಾಗಗಳೊಂದಿಗೆ ಆಸ್ಪತ್ರೆಯು ಶುರುವಾಗುತ್ತೆ. ಈಗ 29 ವಿಭಾಗಗಳನ್ನೊಳಗೊಂಡು ವಿಶಾಲವಾಗಿ ಬೆಳೆದಿದೆ. ದಿನವೊಂದಕ್ಕೆ 2000ಕ್ಕೂ ಹೆಚ್ಚು ಹೊರರೋಗಿಗಳನ್ನು ಪರೀಕ್ಷಿಸುವ, 80ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ನಡೆಸುವ, 1250 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ 200 ತೀವ್ರ ನಿಗಾ ಘಟಕ ಅಂದರೆ ICU ಹಾಸಿಗೆಗಳಿರುವುದು ವಿಶೇಷ, ಎಲ್ಲ ರೀತಿಯ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುವ ತಜ್ಞ ವೈದ್ಯರ ತಂಡ, ಅದಕ್ಕನುಗುಣವಾಗಿ ಇಲ್ಲಿರುವ ಯಂತ್ರೋಪಕರಣಗಳು ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ ಇರ್ಬೋದು, CT ಸ್ಕ್ಯಾನಿಂಗ್ ಮೆಷಿನ್ ಇರ್ಬೋದು, MR ಇಮೇಜಿಂಗ್ ಮೆಷಿನ್ ಇರ್ಬೋದು, ಅತ್ಯಾಧುನಿಕ ಮೈಕ್ರೋಸ್ಕೋಪ್ಸ್ ಇರ್ಬೋದು, ಹೇಳ್ತಾ ಹೋದರೆ ಸಮಯ ಸಾಕಾಗುತ್ತಿಲ್ಲ. ಇವೆಲ್ಲ ಅದರ ಜೊತೆಗೆ ಮತ್ತು ಬಹಳ ಮುಖ್ಯವಾಗಿ ರೋಗಿಗಳನ್ನು ತಮ್ಮ ಮನೆಯವರಂತೆಯೇ ಕಾಣುವ ನನ್ನ ಗುರುಗಳಾದ ಹಾಗೂ ವೈದ್ಯಕೀಯ ನಿರ್ದೇಶಕರಾದ ಶ್ರೀ ಡಾಕ್ಟರ್ ನಿರಂಜನ್ ಕುಮಾರ್ರವರು, ರೋಗಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಸಿಬ್ಬಂದಿ, ಎಲ್ಲದಕ್ಕಿಂತ ಮಿಗಿಲಾಗಿ ಧರ್ಮಸ್ಥಳದ ದವಾಖಾನೆ ನಮ್ಮದಾಯ್ತ್ರಿ ಎಂದು ಈ ಆಸ್ಪತ್ರೆಯನ್ನು ಒಪ್ಪಿಕೊಂಡು ಅಪ್ಪಿಕೊಂಡಿರುವ ನಮ್ಮ ಜನ, ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕೃಪೆ, ನ್ಯಾಯ ದೇಗುಲದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಜನರ ಮೇಲಿದೆ ಎಂದರೆ ಅತಿಶಯೋಕ್ತಿಯಾಗುತ್ತಾ? ಈಗಾಗಲೇ ನಮ್ಮ SDM ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಗೆ 20 ವರ್ಷಗಳು ತುಂಬಿ, ಅಂದರೆ 22 ವರ್ಷಗಳೇ ಮುಗಿದ್ವು. ಇನ್ನೇನು, ನಾವು ಬೆಳ್ಳಿ ಹಬ್ಬದ ಕಡೆಗೆ ದಾಪುಗಾಲು ಇಡ್ತಾ ಇದ್ದೀವಿ. ಈ 22 ವರ್ಷಗಳಲ್ಲಿ ಏನೆಲ್ಲ ವಿಭಾಗದ ಬೆಳವಣಿಗೆಗಳು ಆಗಿದೆ? ನಿಮ್ಮ ಪ್ರಶ್ನೆಗೆ ಸೋಮೇಶ್ವರ ಶತಕದ ಒಂದು ಪದ್ಯ ನೆನಪಾಗತ್ತೆ. ಎಳಗರುಂ ಎತ್ತಾಗದೆ ಲೋಕದೋಳ್, ಮಿಡಿ ಪಣ್ಣಾಗದೆ ದೈವ ನೊಲುಮೆ ಇರಲು ಕಾಲಾನುಕಾಲಕ್ಕೆ ತಾಂ ಬಡವ ಬಲ್ಲಿದನಾಗದೆ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ 8ನೇ ಕ್ಲಾಸಲ್ಲಿ ಇದನ್ನು ನಾವು ಕಲ್ತಿದ್ದು. ಹೇಗೆ ಆ ಪರಮಾತ್ಮನ ಕೃಪೆಯಿಂದ ಒಂದು ಪುಟ್ಟ ಕರುವು ಕಾಲ ಕಳೆದಂತೆ ಶಕ್ತಿಯುತ ಎತ್ತಾಗುತ್ತದೆಯೋ, ಎತ್ತಾಗಿ ಆ ಒಂದು ರೈತನಕ್ಕೆ ಸಹಾಯ ಮಾಡುತ್ತದೆಯೋ, ಒಂದು ಗಿಡದ ಕಾಯಿ ರುಚಿಯಾದ ಹಣ್ಣಾಗುತ್ತದೆಯೋ, ಕಡುಬಡವರೂ ಕೂಡ ಕಾರ್ಯೋನ್ಮುಖರಾಗಿ ಕಷ್ಟಪಟ್ಟು ಹಾಗೆ ಇಷ್ಟಪಟ್ಟು ದುಡಿದಾಗ ಸ್ಥಿತಿವಂತರಾಗುತ್ತಾರೆಯೋ, ಹಾಗೆಯೇ 25 ವರ್ಷಗಳ ಹಿಂದೆ ಬಾಲಾವಸ್ಥೆಯಲ್ಲಿ ಅಂಬೆಗಾಲುಡುತ್ತಾ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯು ಇಂದು ಒಂದು ಬೃಹತ್ ಶಕ್ತಿಯಾಗಿ ಬೆಳೆದಿದೆ. ನಮ್ಮ ಸೀಮೆಯ ಜನರ ಸಂಜೀವಿನಿಯಾಗಿ ನಿಂತಿರುವ ನಮ್ಮೆಲ್ಲರ ಪ್ರೀತಿಯ ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸೆಗಳು ಲಭ್ಯವಿರುವಂತೆ ವಿಶೇಷ ಚಿಕಿತ್ಸೆಗಳಾದ ಸ್ವರೂಪ ಶಸ್ತ್ರಚಿಕಿತ್ಸೆ, ಕಿಡ್ನಿ ಕಸಿ ಚಿಕಿತ್ಸೆ, ಕೈಕಾಲು ಅಥವಾ ತುಂಡಾದ ಬೆರಳುಗಳ ಮರುಜೋಡಣೆ, ಸಂತಾನ ವಂಚಿತರಿಗೆ IVF ಚಿಕಿತ್ಸೆ, ನವಜಾತ ಶಿಶುಗಳಿಗೆ ತಾಯಿಯ ಎದೆಹಾಲು ಕಾರಣಾಂತರದಿಂದ ದೊರೆಯದಿದ್ದಾಗ ಹಾಲಿನ ಬ್ಯಾಂಕ್ ಸೌಲಭ್ಯ, ಹೃದಯ ಹಾಗೂ ಶ್ವಾಸಕೋಶದ ಸಮಸ್ಯೆಯಿಂದ ಜೀವದ ಕಡೇ ರೇಖೆಗಳಲ್ಲಿ ಅಲುಗಾಡುವವರನ್ನು ಸ್ಥಿರಗೊಳಿಸಿ ಮರುಜೀವ ಕೊಡಿಸುವಲ್ಲಿ ನೆರವಾಗುವ ಎಕ್ಮೋ ಚಿಕಿತ್ಸೆ, ಇವುಗಳ ಜೊತೆ ಹೊಸದಾಗಿ ಸೇರ್ಪಡೆಯಾಗಿರುವ ಕ್ಯಾನ್ಸರ್ ಚಿಕಿತ್ಸೆ ಹಾಗೂ ಪುನರ್ನಿರ್ಮಾಣ. ಈಗ ಕ್ಯಾನ್ಸರ್ ಚಿಕಿತ್ಸೆ ಅಂದ ತಕ್ಷಣವೇ ಇವತ್ತು ಕ್ಯಾನ್ಸರ್ನ ಪ್ರಮಾಣ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅರಿವು ಜಾಗೃತಿ ಮೂಡಿಸೋದು ಕೂಡ ಬಹಳ ಅತ್ಯಗತ್ಯ. ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಡಾಕ್ಟರ್ ಅನಿಲ್ ಅವರೇ, ಬಾಯಿಯ ಕ್ಯಾನ್ಸರ್ ಚಿಕಿತ್ಸೆ ಈಗಾಗಲೇ ಬಹಳ ವರ್ಷಗಳಿಂದ SDM ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಲ್ವಾ? ನಿಮ್ಮ ಅನಿಸಿಕೆ ಅಕ್ಷರಶಃ ಸರಿ. ಕ್ಯಾನ್ಸರ್ ಚಿಕಿತ್ಸೆ SDM ಆಸ್ಪತ್ರೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ದುರದೃಷ್ಟವಶಾತ್ ನಮ್ಮ ಭಾಗದ ಜನರಲ್ಲಿ, ದಯವಿಟ್ಟು ಇದೆಲ್ಲರೂ ಕೇಳಿಸ್ಕೋಬೇಕು, ನಮ್ಮ ಭಾಗದ ಜನರಲ್ಲಿ ತಂಬಾಕು ಅಗಿಯುವ ದುಶ್ಚಟ ತುಂಬ ಜನದಲ್ಲಿದೆ. ಆ ಹೊಲಸನ್ನು ಅಗಿದು ಕಂಡ ಕಡೆ ಉಗಿದು ಆ ದುರಭ್ಯಾಸ ಯಾಕೋ ತಲೆದೋರಿದೆ. ದಯವಿಟ್ಟು ಅದನ್ನು ತಡೆಗಟ್ಟಬೇಕು. ಇದರ ಪರಿಣಾಮ ಕೇಳಿಸ್ಕೊಳ್ಬೇಕು ಕರೆಕ್ಟಾಗಿ. ಇದರ ಪರಿಣಾಮ ಬಾಯಿಯ ಅರ್ಬುದ ಅಥವಾ ಬಾಯಿಯ ಕ್ಯಾನ್ಸರ್. ಈ ಕ್ಯಾನ್ಸರ್ನ ನಿರ್ಮೂಲನೆ ಹಾಗೂ ಪುನರ್ನಿರ್ಮಾಣ ಸುಮಾರು 15 ವರ್ಷಗಳಿಂದ ಶ್ರೀ ಡಾಕ್ಟರ್ ನಿರಂಜನ್ ಕುಮಾರ್ರವರ ನೇತೃತ್ವದಲ್ಲಿ ನಡೀತಾ ಇದೆ. ಶ್ರೀಸ್ವಾಮಿಯ ಆಶೀರ್ವಾದದಿಂದ ಈವರೆಗೂ ಸರಿಸುಮಾರು 1,000ಕ್ಕೂ ಹೆಚ್ಚು ಬಾಯಿಯ ಕ್ಯಾನ್ಸರ್ ಚಿಕಿತ್ಸೆ ಯಶಸ್ವಿಯಾಗಿ ಸಂಪೂರ್ಣವಾಗಿದೆ. ಈಗ ವಿಶೇಷವಾಗಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಪ್ರಾರಂಭವಾಗಿ ದೇಹದ ಯಾವುದೇ ಭಾಗದ ಕ್ಯಾನ್ಸರ್ ಇದ್ದರೂ ಕೂಡ ಅದರ ಚಿಕಿತ್ಸೆ ಒಂದೇ ಸೂರಿನಡಿ ಸಿಗುವ ಸೌಲಭ್ಯ ಧರ್ಮಸ್ಥಳದ ದವಾಖಾನೆಯಲ್ಲಿದೆ. ಶ್ರೀಸಾಮಾನ್ಯನಿಗೆ ರಾಜೋಪಚಾರ, ಇದು ನಮ್ಮ ಹೆಗ್ಗಡೆಯವರ ಧ್ಯೇಯವಾಕ್ಯ. ಮತ್ತೆ ಹೇಳ್ತೀನಿ, ಶ್ರೀಸಾಮಾನ್ಯನಿಗೆ ರಾಜೋಪಚಾರ ಎಂಬ ಹೆಗ್ಗಡೆಯವರ ಧ್ಯೇಯದಂತೆ. ಮತ್ತೆ ಇಲ್ಲಿ ನಮ್ಮ ವಿದ್ಯಾಲಯದಲ್ಲಿ ಕಲಿತ ವಿದ್ಯಾರ್ಥಿಗಳು ನುರಿತ ವೈದ್ಯರಷ್ಟೇ ಅಲ್ಲದೆ ಶ್ರೇಷ್ಠ ಮಾನವತಾವಾದಿಗಳೂ ಕೂಡ ಆಗಬೇಕು ಎಂಬ ಡಾಕ್ಟರ್ ನಿರಂಜನ್ ಕುಮಾರ್ರವರ ಆಶಯದಂತೆ SDM ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಭಾಗದ ಜನರ ಜೀವನಾಡಿಯಾಗಿದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರ ಖಂಡಿತವಾಗಿಯೂ ಉತ್ತರ ಕರ್ನಾಟಕಕ್ಕೆ SDM ಸಂಸ್ಥೆಗಳ ಅಂದರೆ ಡಾಕ್ಟರ್ ಅಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳ, ಹಾಗಂದರೆ ನಮ್ಮ ಪೂಜ್ಯ ಖಾವಂದರ ಕೊಡುಗೆಗಳು ಒಂದು ಕನ್ನಡಿ ಹಿಡಿದಂಗವ. ಒಂದು ಸುಂದರ ಸಮಾಜದ ನಿರ್ಮಾಣ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಆಗ್ತಾ ಇದೆ ಅಂದ್ರೆ ತಪ್ಪಲ್ಲ ಅಂತ ಅನ್ಸುತ್ತೆ. ಖಂಡಿತ ತಪ್ಪಲ್ಲ, ಇದು 100ಕ್ಕೆ 100ರಷ್ಟು ನಿಜ. ಒಂದು ಸಮಾಜದ ಉತ್ತಮ ಸ್ವಾಸ್ಥ್ಯ ಕೇವಲ ಅನಾರೋಗ್ಯದ ಚಿಕಿತ್ಸೆಯಷ್ಟೇ ಹಿಂದೆ ಆಗುವುದಿಲ್ಲ. ಆರೋಗ್ಯದ ರಕ್ಷಣೆ ಜೊತೆ ಆರೋಗ್ಯದ ಪಾಲನೆಯೇ ಕೂಡ ಅತ್ಯಗತ್ಯ. ರೋಗ ತಡೆ ಹಿಡಿಯಲು ನಮಗೆ ಬೇಕಾದ ಉತ್ತಮ ನೀರು, ಉತ್ತಮ ಆಹಾರ ಹಾಗೂ ಉತ್ತಮ ವಾತಾವರಣ ಅತ್ಯವಶ್ಯಕ. SKDRDP ಹೆಸರು ಬಹಳ ಜನ ಕೇಳಿರ್ತೀವಿ. SKDRDP ಅಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಈ ಸಂಸ್ಥೆ ಇದುವರೆಗೂ 860 ಕೆರೆಕಟ್ಟೆಗಳನ್ನು ನಮ್ಮೂರು ನಮ್ಮ ಕೆರೆ ಎಂಬ ಧ್ಯೇಯದೊಂದಿಗೆ ಪುನಶ್ಚೇತನ ಮಾಡಿದ್ದಾರೆ. ಈ ಕೆರೆಕಟ್ಟೆಗಳು ಚೆನ್ನಾಗಾದಾಗ, ಇದರಿಂದ ಸ್ವಾಭಾವಿಕವಾಗಿ ಒಳ್ಳೆ ನೀರು ತುಂಬಿದಾಗ ಜನರಿಗೆ ಉತ್ತಮ ನೀರು ಸಿಗುತ್ತೆ, ಜಾನುವಾರುಗಳಿಗೆ ಒಳ್ಳೆ ನೀರು ಸಿಗುತ್ತೆ. ತುಂಬಿದ ಕೆರೆಕಟ್ಟೆಗಳಿಂದ ಉತ್ತಮ ವ್ಯವಸಾಯ, ಉತ್ತಮ ಬೇಸಾಯದಿಂದ ಉತ್ತಮ ಆಹಾರ ಅಲ್ವೇ? ಉತ್ತಮ ಕೆರೆಗಳಿಂದ ಉತ್ತಮ ನೀರು, ಉತ್ತಮ ನೀರಿಂದ ಉತ್ತಮ ಬೇಸಾಯ, ಉತ್ತಮ ಬೇಸಾಯದಿಂದ ಉತ್ತಮ ಆಹಾರ, ಇವೆಲ್ಲವುಗಳ ಸಮ್ಮಿಶ್ರವೇ ಉತ್ತಮ ವಾತಾವರಣ. ಈ ರೀತಿ ನಮ್ಮ ಸೀಮೆಗೆ ಉತ್ತಮ ವಾತಾವರಣ ಸೃಷ್ಟಿಸಿದ, ನಮ್ಮ ಇಡೀ ಉತ್ತರ ಕರ್ನಾಟಕ ಸಮಾಜಕ್ಕೆ ಉತ್ತಮ ಸ್ವಾಸ್ಥ್ಯ ಕಲ್ಪಿಸಿದ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ನಾವೆಲ್ಲರೂ ಋಣಿಯಾಗಿರಬೇಕಲ್ವೇ? ಮಾತುಕತೆ ಮುಗಿಸುವ ಮುನ್ನ GS ಶಿವರುದ್ರಪ್ಪನವರ ಕವನವೊಂದನ್ನು ಹೇಳಲು ಇಷ್ಟಪಡ್ತೀನಿ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಒಮ್ಮೆ ತಿರುಗಿ ನೋಡಿದರೆ ಬಾಳೆಂಬುದು ಋಣರತ್ನದ ಗಣಿಯೋ. ಬಂಧುಗಳೇ, ಇಂದಿನ ಪರಿಸ್ಥಿತಿಯಲ್ಲಿ ನಮಗೆ ಕಷ್ಟ ನಷ್ಟಗಳಾದಾಗ ನಮ್ಮ ಹತ್ತಿರದವರೇ ನಮ್ಮ ನೆರವಿಗೆ ಬರೋದು ಕಠಿಣ. ಅಂಥದ್ರಲ್ಲಿ 100 ಕಿಲೋಮೀಟರ್ ದೂರದ ಧರ್ಮಸ್ಥಳದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದ ಮಹನೀಯರಿಗೆ ನಾವೆಲ್ಲರೂ ಚಿರಋಣಿಗಳಾಗಿರಬೇಕಲ್ವೇ? ಈ ಪ್ರಶ್ನೆಗೆ ಉತ್ತರ ಕರ್ನಾಟಕದ ಮಂದಿಯ ಮನಸ್ಸಿನಲ್ಲಿಯೇ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ. ಡಾಕ್ಟರ್ ಅನಿಲ್ ಅವರ ಬಹಳ ಸುಂದರವಾದ ಮಾತುಗಳಲ್ಲಿ ತಾವು SDM ವೈದ್ಯಕೀಯ ಸೇವಾ ಸಂಸ್ಥೆ ಜನರನ್ನು ಹೇಗೆ ತಲುಪ್ತಾ ಇದೆ, ಜನರ ಮನೆ ಮನೆಗಳಿಗೆ ಹೇಗೆ ಮುಟ್ತಾ ಇದೆ, ಅವರಲ್ಲಿ ಒಂದು ಆರೋಗ್ಯದ ಬಗ್ಗೆ ಅರಿವು ಜಾಗೃತಿಯನ್ನು ನಿರಂತರವಾಗಿ ಮೂಡಿಸ್ತಾನೆ, ಅವರಿಗೆ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನು ನೀಡ್ತಾ ಬಂದಿದೆ ಧಾರವಾಡದ SDM ವೈದ್ಯಕೀಯ ಆಸ್ಪತ್ರೆ ಹಾಗೂ ಇತರ ಸಂಸ್ಥೆಗಳು. ಬಹಳ ಸುಂದರವಾದ ಮಾಹಿತಿಯನ್ನು ನಾವು ನಮ್ಮ ಕೇಳುಗರಿಗೆ ನೀಡಿದ್ದೀವಿ. ಮತ್ತು ತಾವು ಬಹಳ ಸುಂದರವಾದ ಸಂಸ್ಥೆ, ಎಲ್ಲ ರೀತಿಯ ಸೌಕರ್ಯಗಳನ್ನು ಜನರಿಗೆ ನೀಡಿದ್ದೀರಿ. ಈಗ ನಮ್ಮ ಆರೋಗ್ಯದ ಸಮಸ್ಯೆ ಅಂತ ಹೇಳಿ ಜನ ಬೇರೆ ಎಲ್ಲೂ ಹುಡುಕೊಂಡು ಹೋಗಬೇಕಾಗಿಲ್ಲ. ಒಂದು ಸೂರಿನಲ್ಲಿ ಅವರು ತಮಗೆ ಬೇಕಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳನ್ನು ಪಡೆದು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋದು ಅವರ ಕೈಯಲ್ಲೇ ಇದೆ. ಡಾಕ್ಟರ್ ಅನಿಲ್ ಅವರೇ, ಬಹಳ ಉತ್ತಮವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ, ಸ್ವಾಸ್ಥ್ಯ ಸಮಾಜಕ್ಕೆ SDM ಸಂಸ್ಥೆಗಳ ಕೊಡುಗೆ ಈ ಒಂದು ವಿಷಯದ ಬಗ್ಗೆ ನೀಡಿದಿರಿ. ಬಹುಶಃ ಇವತ್ತಿನ ಈ ಸಂವಾದ ನಮ್ಮ ಕೇಳುಗರ ಕಣ್ಣು ತೆರೆಸಿದೆ ಅನ್ನೋ ಆಶಾಭಾವನೆ ನನ್ನದು. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು SDM ಆರೋಗ್ಯ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯ ವೈದ್ಯಾಧಿಕಾರಿಗಳಿಗೆ, ಸಮಸ್ತ ಆಡಳಿತ ಸಿಬ್ಬಂದಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಟ್ಟಂಥ ಡಾಕ್ಟರ್ ಅನಿಲ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನು ಕೇಳುಗರೆ, ಇವತ್ತಿನ ವಿಷಯ ಸ್ವಾಸ್ಥ್ಯ ಸಮಾಜಕ್ಕೆ SDM ಸಂಸ್ಥೆಗಳ ಕೊಡುಗೆ ಅದಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಅನಿಲ್ ಆರ್. ಡಾಕ್ಟರ್ ಅನಿಲ್ ಆರ್ ಅವರು ಮಂಗಳವಾರ ಮತ್ತು ಶುಕ್ರವಾರ ಚಿಕಿತ್ಸೆಗಾಗಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247713. ಆಸ್ಪತ್ರೆಯ ಯಾವುದೇ ವಿಚಾರಣೆಗಾಗಿ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321007000. ಕೇಳುಗರೆ, ಈ ವಾರದ ಪ್ರಶ್ನೆ: ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರ SDM ಆಸ್ಪತ್ರೆಯ ಧ್ಯೇಯವಾಕ್ಯ ಏನು? ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರ SDM ಆಸ್ಪತ್ರೆಯ ಧ್ಯೇಯವಾಕ್ಯ ಏನು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009 ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗುತ್ತದೆ. ಇನ್ನು ದಿನಾಂಕ 29 ಜುಲೈ ಎಂದು ಕೇಳಿದಂಥ ಪ್ರಶ್ನೆ: ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣ ಏನು ಅನ್ನೋದಾಗಿತ್ತು. ಸರಿಯಾದ ಉತ್ತರ: ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣ ಬಾಯಿಯ ಅಸ್ವಚ್ಛತೆ, ದಿನನಿತ್ಯ ಹಲ್ಲು ಉಜ್ಜದೇ ಇರುವುದು. ಬಹುಮಾನವನ್ನು ಗಳಿಸಿದವರು ಶ್ರೀ ಸಂಗಪ್ಪ ಹೂಗಾರ್, ಕೆಲೂರ್, ತಾಲೂಕ್ ಇಳಕಲ್, ಜಿಲ್ಲಾ ಬಾಗಲಕೋಟೆ. ಶ್ರೀ ಸಂಗಪ್ಪ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಆತ್ಮೀಯ ಕೇಳುಗರೆ, ಮುಂದಿನ ಮಂಗಳವಾರದ SDM ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಪಿತ್ತಗಲ್ಲುಗಳು. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಸಾದಿಕ್ ಹುಸೇನ್ ಅವರು. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ನಿಮಗೆ ಹೆಂಗೆ ಅನ್ನಿಸ್ತು? ನೀವು SDM ಆರೋಗ್ಯ ಸಂಸ್ಥೆಯ ಬಗ್ಗೆ ಏನೆಲ್ಲ ವಿಷಯಗಳನ್ನು ತಿಳ್ಕೊಂಡ್ರಿ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ವಿವರವಾದ ಪತ್ರವನ್ನು ಬರೆದು ಕಳಿಸ್ತೀರಿ ಅಂತ ಆಶಿಸ್ತಾ ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಆರ್ ಅನಿಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಇಂದಿನ ಎಸ್ಟಿಎಂ ಆರೋಗ್ಯ ಸಂವಾದದಲ್ಲಿ ಇದುವರೆಗೂ ಸ್ವಾಸ್ಥ್ಯ ಸಮಾಜಕ್ಕೆ ಎಸ್ಡಿಎಂ ಸಂಸ್ಥೆಗಳ ಕೊಡುಗೆ ಈ ವಿಷಯದ ಕುರಿತು ಸಂವಾದದಲ್ಲಿ ಭಾಗವಹಿಸಿದ ವೈದ್ಯರು ಡಾಕ್ಟರ್ ಅನಿಲ್ ಆರ್, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್. ತಾಂತ್ರಿಕ ಸಹ